ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಸಿರಿಧಾನ್ಯದ ನಡಿಗೆ ಆರೋಗ್ಯದ ಕಡೆಗೆ ಈ ಕುರಿತು ಒಂದು ಕಾರ್ಯಕ್ರಮದ ಕೇಳುನಂತ. ಸಿರಿಧಾನ್ಯದ ನಡಿಗೆ ಆರೋಗ್ಯದ ಕಡೆಗೆ. ಇತ್ತೀಚೆಗೆ ಧಾರವಾಡದ ಕೃಷಿ ಇಲಾಖೆ ರೈತರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಾಕಥಾನ್ ಕುರಿತು ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಮಾಲಾ ಸಾಂಬ್ರಾಣಿ. ಆತ್ಮೀಯ ಕೇಳುಗರೆ, ರೈತ ಬಾಂಧವರೇ, ಕಳೆದ ವರ್ಷ ಸಿರಿಧಾನ್ಯದ ವರ್ಷವನ್ನು ನಾವು ಆಚರಿಸಿದ್ದೇವೆ. ಭಾರತ ಸಕ್ಕರೆ ರೋಗದ ರಾಜಧಾನಿ ಆಗ್ತಾ ಇರೋ ಇಂದಿನ ಸಂದರ್ಭದೊಳಗೆ ನಿಧಾನವಾಗಿ ಸಕ್ಕರೆಯನ್ನು ದೇಹದ ಅಂಗಗಳಿಗೆ ನೀಡುವಂತಹ ಸಿರಿಧಾನ್ಯಗಳ ಮಹತ್ವ ಈಗ ಎಲ್ಲೆಡೆ ಅರ್ಥವಾಗ್ತಾ ಇದೆ. ಈ ಹಿಂದೆ ನಮ್ಮ ಹಿರಿಯರ ಕಾಲದೊಳಗೆ ಯಾವುದೇ ಹೆಚ್ಚಿನ ಪರಿಶ್ರಮ ಇಲ್ಲದೆ ಸಿರಿಧಾನ್ಯ ಬೆಳೀತಿದ್ವು, ಆದರೆ ಅವುಗಳ ಮಹತ್ವ ನಮ್ಮ ಅರಿವಿಗೆ ಬಂದಿರಲಿಲ್ಲ. ಆದರೆ ಇದೀಗ ಹೆಚ್ಚಿನ ಅಕ್ಕಿ ಮತ್ತು ಗೋಧಿಯ ಉಪಯೋಗ ಹಾಗೂ ರಾಸಾಯನಿಕ ಕೃಷಿ ಬಹುಜನರಿಗೆ ಮಧುಮೇಹವನ್ನು ತಂದೊಡ್ಡಿದೆ. ಇದರ ನಿರ್ವಹಣೆ ಹೇಗೆ ಎಂಬ ಆಲೋಚನೆಗೆ ಮುಂದಾದಾಗ ಸಿರಿಧಾನ್ಯಗಳ ಮಹತ್ವ ನಮ್ಮ ಅರಿವಿಗೆ ಬಂದಿದೆ. ಇತ್ತೀಚೆಗೆ ಕಳೆದ ಗುರುವಾರ ಧಾರವಾಡದ ಕೃಷಿ ಇಲಾಖೆ ಸಿರಿಧಾನ್ಯದ ನಡೆಗೆ ಆರೋಗ್ಯದ ಕಡೆಗೆ ಎಂಬ ಶೀರ್ಷಿಕೆಯಡಿ ಧಾರವಾಡದ ಕಲಾಭವನದಿಂದ ಕರ್ನಾಟಕ ಕಾಲೇಜು ಮೈದಾನದವರೆಗೆ ಜನಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿತ್ತು. ಇದರೊಳಗೆ ಜಿಲ್ಲೆಯ ಕೃಷಿ ಅಧಿಕಾರಿಗಳು, ಕರ್ಮಚಾರಿಗಳು, ವಿದ್ಯಾರ್ಥಿಗಳು, ಸುತ್ತಮುತ್ತಲಿನ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ವಾಕಥಾನ್ ಜಾಥಾವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದೊಳಗೆ ನಡೆಸಿದಂಥ ಸಂದರ್ಶನದ ಆಯ್ದ ಭಾಗ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತರಳ್ಳಿ ಅಂತೇಳಿ. ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಅಂತೇಳಿ ಒಂದು ಜನರಿಗೆ ಒಂದು ಅವೇರ್ನೆಸ್ ಮೂಡಿಸೋ ಬಗ್ಗೆ. ಸಿರಿಧಾನ್ಯ ಬಳಕೆ ಈಗ ಎಲ್ಲರಿಗೆ ಹೆಚ್ಚಿನ ಬಳಕೆ ಮಾಡ್ತಾ ಇದ್ದಾರೆ ಜನರು. ಇನ್ನು ಹೆಚ್ಚಿನ ಬಳಕೆ ಮಾಡ್ಕೋಬೇಕು, ಯಾಕಂದ್ರೆ ಸಿರಿಧಾನ್ಯಗಳ ಬಳಕೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚಿನ ಒಳ್ಳೆ ಪರಿಣಾಮ ಬೀರ್ತವೆ. ಹಂಗಾಗಿ ಹೆಚ್ಚೆಚ್ಚು ರೈತರು ಸಿರಿಧಾನ್ಯಗಳನ್ನ ಬೆಳೆಸಬೇಕು, ಯಾಕಂದ್ರೆ ಇವೇ ನಮ್ಮ ಮೂಲ ಧಾನ್ಯಗಳು. ಆಕ್ಚುಲು ಇತ್ತಿತ್ತಲಾಗಿ ನಾವು ಬೇರೆ ಬೇರೆ ಧಾನ್ಯಗಳನ್ನ ಯೂಸ್ ಮಾಡ್ತಾ ಇದ್ವಿ. ಇಷ್ಟು ದಿವಸ ಸಿರಿಧಾನ್ಯಗಳನ್ನೆಲ್ಲ ಎಲ್ಲ ರೈತರು ಸಿರಿಧಾನ್ಯಗಳನ್ನ ಬೆಳೆಸಬೇಕು, ಅದು ಉಳಿಸಬೇಕು, ಬೆಳೆಸಬೇಕು. ಇದರಿಂದ ರೈತರಿಗೆ ಅನುಕೂಲ. ಆಮೇಲೆ ಸಿರಿಧಾನ್ಯಗಳ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಬರಗಾಲದಲ್ಲಿ ಸಹಿತ ನಾವು ಹೆಚ್ಚು ಆರಾಮಸೆ ಬೆಳಿಬಹುದು, ಒಳ್ಳೆ ಇಳುವರಿ ಪಡಿಬಹುದು. ಇದರಿಂದ ರೈತರಿಗೂ ಅನುಕೂಲ ಆಗುತ್ತೆ, ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಅನುಕೂಲ. ಇದರಿಂದ ಹೆಚ್ಚು ಜನರು ಸಿರಿಧಾನ್ಯಗಳನ್ನು ಬೆಳೆಸಬೇಕು ಅಂತ ನಾನು ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಕರ್ನಾಟಕದೊಳಗೆ ಬಯಲುಸೀಮೆ ಇದು, ಅಂದ್ರೆ ಮಳೆ ಕಡಿಮೆ. ಆ ದೃಷ್ಟಿಯಿಂದ ಈ ಸಿರಿಧಾನ್ಯಗಳನ್ನ ಸಿರಿವಂತರು ಬೆಳಿಬೇಕಂತ ಏನಿಲ್ಲ, ಬಡವರು ಕೂಡ ಸಿರಿಧಾನ್ಯಗಳನ್ನ ಬೆಳಿಬಹುದು. ಅದು ಬಹಳ ಮುಖ್ಯ. ಈ ಧಾನ್ಯಗಳಲ್ಲಿ ಯಾವ್ದು ಭೇದ ಭಾವ ಇರಲ್ಲ. ನಾವು ಮೊದಲೆಲ್ಲ ಹಿಂದೆಲ್ಲ ನೋಡಿದಾಗ ಈ ನವಣೆ ಆಗ್ಲಿ ಸಜ್ಜೆ ಆಗ್ಲಿ ಕೇವಲ ಬಡವರು ಮಾತ್ರ ಬಳಸ್ತಿದ್ರು, ಸಿರಿವಂತರು ಬಳಸಲ್ಲ ಅನ್ನೋದು ಒಂದು ಇದು ಇತ್ತು. ಧಾನ್ಯಗಳಲ್ಲಿ ಭೇದ ಇಲ್ಲ, ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳಲ್ಲಿ ಯಾವ್ದು ಭೇದ ಇರೋದಿಲ್ಲ. ಹಂಗಾಗಿ ಎಲ್ಲರೂ ಇದನ್ನ ಬಳಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಮುಖ್ಯವಾಗಿ ಬೆಳಿಬೇಕು ಅಂತಂದ್ರೆ ಪ್ರೋತ್ಸಾಹ ಮಾಡ್ಬೇಕಲ್ಲ. ಸರ್ಕಾರ ಏನು ವಿಚಾರ ಮಾಡ್ಕೊಂಡಿದೆ, ಮತ್ತಿಲ್ಲೆಯಲ್ಲಿ ಏನೇನು ಆತರ ಅಂದ್ರೆ ಯಾವ ರೈತರನ್ನ ಗುರುತಿಸಿದ್ರಿ, ಅಥವಾ ಈ ಸಿರಿಧಾನ್ಯಗಳ ಬೆಳೆಯೋದ್ರಿಂದ ನಮ್ಗೆ ಹೆಂಗೆ ಆಮೇಲೆ ಲಾಭನ ಜಾಸ್ತಿ ಆಗ್ತದೆ, ಸಂಸ್ಕರಣೆ ಮಾಡೋದು ಬಹಳ ಮುಖ್ಯ, ಅದು ಮಾಡೋದ್ರಿಂದ ಅನುಕೂಲ ಆಗ್ತದೆ ಅನ್ನೋದನ್ನ ಹೇಗೆ ನೀವು ವಿಚಾರ ಮಾಡ್ತಾ ಇದ್ದೀರಿ? ಸಿರಿಧಾನ್ಯಗಳ ಬಳಕೆ ಮತ್ತು ಬೆಳೆಯಕ್ಕೆ ಪ್ರೋತ್ಸಾಹ ರೈತ ಸಿರಿ ಅಂತ ಕಾರ್ಯಕ್ರಮದಲ್ಲಿ ನಾವು ಎಕರೆಗೆ 10,000 ನಾವು ಪ್ರೋತ್ಸಾಹ ನೀಡ್ತಾ ಇದೀವಿ ಕಳೆದ ಒಂದು 2-3 ವರ್ಷದಿಂದ. ಇದರಿಂದ ನಮ್ಮ ಜಿಲ್ಲೆಯಲ್ಲಿ ಯಾರು ರೈತರು ಬೆಳೀತಾರೆ ಎಲ್ಲ ರೈತರಿಗೂ ನಾವು ಅದನ್ನ ಸಹಾಯಧನ ಪ್ರೋತ್ಸಾಹ ನೀಡ್ತಾ ಇದೀವಿ. 2 ಹೆಕ್ಟರ್ಗೆ ಮಾತ್ರ ನಾವು ಸೀಮಿತ ಮಾಡಿ 25,000 ಮಟ್ಟ ನಾವು ಕೊಡಕ್ ಅವಕಾಶ ಇದೆ. ಸಿರಿಧಾನ್ಯಗಳಿಗೆ ಬೆಳೆಯಕ್ಕೆ ಖರ್ಚು ಕಡಿಮೆ, ಕಡಿಮೆ ನೀರು ಮತ್ತು ರಸಗೊಬ್ಬರ ಬಳಕೆ ಕಡಿಮೆ ಇರ್ತದೆ, ಮತ್ತೆ ಕೀಟ ರೋಗ ಬಾಧೆ ಕಡಿಮೆ ಇರೋದ್ರಿಂದ ಬೆಳೆಯದ ಖರ್ಚು ಕಡಿಮೆ ಇರ್ತದೆ. ಬಟ್ ಇಳುವರಿಯಲ್ಲಿ ಒಳ್ಳೆ ಇಳುವರಿ ತಗೋದ್ರಿಂದ ಆದಾಯ ಜಾಸ್ತಿ ಬರ್ತಾ ಇದೆ. ಆಮೇಲೆ ಅತಿ ಇಂಪಾರ್ಟೆಂಟ್ ಅಂದ್ರೆ ಅದನ್ನ ಸಂಸ್ಕರಣೆ ಮಾಡಬೇಕು. ನೇರವಾಗಿ ಅದು ಬಳಸಕ್ ಬರಲ್ಲ, ಸಂಸ್ಕರಣೆ ಮಾಡಬೇಕು. ಸಂಸ್ಕರಣೆಗೆ ಸಹಿತ ಸಂಸ್ಕರಣೆ ಮಾಡೋಕ್ಕೂ ಸಹಿತ ಉಪಕರಣಗಳಿದಾವೆ. ಆ ಉಪಕರಣಗಳಿಗೆ ಸಹಿತ ನಾವು ಸಹಾಯಧನದಲ್ಲಿ ನಾವು ವಿತರಣೆ ಮಾಡ್ತಾ ಇದೀವಿ ಇಲಾಖೆಯಿಂದ. ಅದನ್ನ ಸಹ ರೈತರು ಪ್ರಯೋಜನ ಪಡ್ಕೋಬೇಕು, ಜಾಸ್ತಿ ಜಾಸ್ತಿ ಸಂಸ್ಕರಣೆ ಯೂನಿಟ್ ಮಾಡಿಕೊಂಡು ಪ್ರೊಸೆಸ್ ಮಾಡಿಕೊಂಡು ಆ ರೈತರು ಉಪಯೋಗ ತಗೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಹಳ ಸಂತೋಷ ಅಂತೇಳಿ ನೋಡ್ರಿ, ಇದೇನಿದೆಯಲ್ಲ ನೀವು ಇದು ಪಾದಯಾತ್ರೆ ಮಾಡಿದ್ರಲ್ಲ, ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಅದೊಂದು ಜನಜಾಗೃತಿ ಅಷ್ಟೇ ಅಲ್ಲದೇನೆ ಆರೋಗ್ಯ ಕೂಡ ಒಳ್ಳೆಯದು. ಆ ದೃಷ್ಟಿಯಿಂದ ಈ ಪಾದಯಾತ್ರೆ ಮೂಲಕ ನೀವು ಜನಜಾಗೃತಿ ಮಾಡ್ತಾ ಇರೋದು ಬಹಳ ಸ್ವಾಗತಾರ್ಹ ವಿಚಾರ. ನಿಮ್ಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್. ಧನ್ಯವಾದ. ನನ್ನ ಹೆಸರು ಚನ್ನಪ್ಪ ಅಂಗಡಿ ಅಂತಂದು, ನಾನು ಸಹಾಯಕ ಕೃಷಿ ನಿರ್ದೇಶಕ ಆಗಿ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ನಮ್ಮ ಸಾರ್ವಜನಿಕರು ಗಮನಿಸಿರ್ತಾರ, ತಾವೆಲ್ಲ ನೋಡಿರ್ಬೋದು, ಸಿರಿಧಾನ್ಯಗಳ ಬಳಕೆ ಬಗ್ಗೆ ನಮ್ಮ ಗ್ರಾಹಕರಿರ್ಬೋದು, ಸಾರ್ವಜನಿಕರಿರ್ಬೋದು, ನಗರ ಪ್ರದೇಶದ ಮಧ್ಯಮ ವರ್ಗದಿರ್ಬೋದು, ನೌಕರದಾರಿರ್ಬೋದು, ಅಷ್ಟೇ ಅಲ್ಲ ಶ್ರೀಮಂತರಿರ್ಬೋದು, ಇದರ ಬಳಕೆ ಬಗ್ಗೆ ಸಾಕಷ್ಟು ಜನರೊಳಗಡೆ ಅರಿವು ಮೂಡ್ತಾ ಇದೆ. ಸಿರಿಧಾನ್ಯದ ಒಂದು ಮುಖ್ಯವಾದಂತಹ ಲಕ್ಷಣ ಅಂತ ಹೇಳಿದ್ರೆ ಅದರೊಳಗಡೆ ನಾರಿನ ಅಂಶ ಬಹಳ ಇರ್ತತಿ, ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರ, ಆಮೇಲೆ ಸಕ್ಕರೆ ಅಂಶ ಕಡಿಮೆ, ಮನುಷ್ಯ ಅದನ್ನ ತಿಂದ ಮೇಲೆ ನಿಧಾನವಾಗಿ ಪಚನ ಆಗ್ತಾ ನಿಧಾನವಾಗಿ ಅದರಿಂದ ಗ್ಲುಕೋಸ್ ಇರ್ಬೋದು, ಸಕ್ಕರೆ ಅಂಶ ಇರ್ಬೋದು ಬಿಡುಗಡೆ ಆಗೋದ್ರಿಂದ ಅದು ದುಡಿಯುವ ವರ್ಗದವರು ಕೂಡ ಬಹಳಷ್ಟು ಹೊತ್ತಿನವರೆಗೆ ಹಸಿವು ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗ್ತತಿ. ಅಂತ ಸಿರಿಧಾನ್ಯವನ್ನ ಬೇರೆ ಬೇರೆ ರೀತಿ ಮುಖಾಂತರ ಸಂಸ್ಕರಿಸಿ ನಾವು ಗ್ರಾಹಕರಿಗೆ ಕೊಡಬೇಕಾಗ್ತತಿ. ಇವತ್ತು ಸಿರಿಧಾನ್ಯವನ್ನ ಬೆಳೆಯೋದಕ್ಕೆ ರೈತರು ಮುಂದೆ ಬರ್ತಾ ಇದಾರ, ಗ್ರಾಹಕರು ಅದನ್ನ ಖರೀದಿ ಮಾಡಕ್ ಮುಂದೆ ಬರ್ತಾ ಇದಾರ, ಅದರ ಸಂಸ್ಕರಣೆ ಕ್ಷೇತ್ರ ಇನ್ನಷ್ಟು ಹೆಚ್ಚು ವ್ಯಾಪಕವಾಗಿ ಕೆಲಸ ಮಾಡಬೇಕಾಗೈತಿ. ಯಾಕಂತ ಹೇಳಿದ್ರೆ ಸಿರಿಧಾನ್ಯಗಳೆಲ್ಲವೂ ಅತ್ಯಂತ ಸಣ್ಣದಾದಂತಹ ಕಾಳುಗಳು, ಅವುಗಳ ಸಂಸ್ಕರಣೆಯ ಹಿಂದೆ ಬಹಳಷ್ಟು ಶ್ರಮ ಐತಿ. ಅಂತ ಸಿರಿಧಾನ್ಯವನ್ನ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಸಾಂಘಿಕವಾಗಿ ಸಂಸ್ಕರಣೆ ಮಾಡುವಂತ ಕೆಲಸ ಆಗ್ಬೇಕಾದ್ದು ಬಹಳ ಮುಖ್ಯ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಖಾಸಗಿ ವಲಯದಲ್ಲಿ ಕೂಡ ಸಂಸ್ಕರಣೆ ಬಗ್ಗೆ ಸಾಕಷ್ಟು ಈಗ ಕೆಲಸ ನಡೆದಿದಾವು. ಇನ್ನೂ ಹೆಚ್ಚು ಆ ಒಂದು ಕ್ಷೇತ್ರದಲ್ಲಿ ನಾವು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆದ್ರೆ ಸಿರಿಧಾನ್ಯದ ಬಳಕೆ ಇನ್ನಷ್ಟು ವ್ಯಾಪಕವಾಗಿ ನಮ್ಮ ಸಮಾಜದೊಳಗಡೆ ಹಬ್ಬಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನನ್ನ ಭಾವನೆ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಚನ್ನಪ್ಪ ಅಂಗಡಿ ಅವರೇ. ನೀವು ಒಬ್ಬ ಕನ್ನಡ ಸಾಹಿತಿಗ ಅಷ್ಟೇ ನಮ್ಗೆ ಗೊತ್ತು, ಆದ್ರೆ ನೀವು ಅಧಿಕಾರಿಗಳಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ನ ಹೆಸರು ಜಯಶ್ರೀ ಹಿರೇಮಠ ಅಂತ, ನಾವು ಉಪ ಕೃಷಿ ನಿರ್ದೇಶಕರು ಒಂದು ಧಾರವಾಡ. ಈಗ ಸಿರಿಧಾನ್ಯಗಳನ್ನ ಅನಾದಿ ಕಾಲದಿಂದಲೂ ಬೆಳೆಯುತ್ತಾ ಬಂದಿದ್ದರು, ಅದು ಕಡಿಮೆ ನೀರಿನ ಬಳಕೆಯಲ್ಲಿ ಬೆಳೆಯುವಂತಹ ಧಾನ್ಯಗಳು. ಅವುಗಳಿಂದ ನಾವು ಸೇವಿಸುವುದರಿಂದ ಆರೋಗ್ಯವನ್ನು ನಾವು ವೃದ್ಧಿಸಿಕೊಳ್ಳಬಹುದು, ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ಮುಕ್ತರಾಗಬಹುದು, ನಮ್ಮ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಈಗ ಅನೇಕ ಅನುಕೂಲಗಳು ಇರುವುದರಿಂದ ಅದನ್ನ ನಾವು ಬಳಸಬೇಕು. ಆದ್ರೆ ಈಗಿನ ಕಾಲದಲ್ಲಿ ನಾವು ಬಹಳ ಅವಸರದ ನಾವು ಬಾಳುವೆಯನ್ನ ಬಾಳುತ್ತಿರುವುದರಿಂದ ಅದು ಅಂತಹ ಖಾದ್ಯಗಳನ್ನು ನಾವು ಬಿಟ್ಟು ಈಗ ನಾವು ನವೀನ ಖಾದ್ಯಗಳತ್ತ ನಮ್ಮ ಮುಖವನ್ನ ನಾವು ಮಾಡಿದ್ದೇವೆ. ಆದ ಕಾರಣ ಜನರಲ್ಲಿ ಈ ನವೀನ ಖಾದ್ಯಗಳ ಇಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಂದ ನಾವು ಅರಿವು ಮೂಡಿಸಿ ಈ ಅನಾದಿ ಕಾಲದಿಂದಲೂ ಆರೋಗ್ಯ ವೃದ್ಧಿಸುವಂತಹ ಸಿರಿಧಾನ್ಯಗಳ ಬಳಕೆಯನ್ನ ಮಾಡಲಿ ಅಂತ ಜನರಲ್ಲಿ ಜಾಗೃತಿ ಮೂಡಿಸಲು ಇವತ್ತಿನ ದಿವಸ ನಾವು ಈ ಜಾಗೃತಿ ಜಾಥಾ ಆಯೋಜಿಸಿದ್ದೇವೆ. ಇದರದ ನಮ್ದು ಸಿರಿಧಾನ್ಯದ ನಡಿಗೆ ಆರೋಗ್ಯದ ಕಡೆಗೆ. ಸಾಮೆ ತಿಂದವನು ಆಮೆಯಂತಾಗುವನು, ಹಾರಕ ತಿಂದವನು ಹಕ್ಕಿಯಂತೆ ಹಾರುವನು ಎಂಬ ನುಡಿಗಳೊಂದಿಗೆ ನಾವು ಇವತ್ತಿನ ದಿವಸ ಈ ಸಿರಿಧಾನ್ಯಗಳ ನಡಿಗೆಯನ್ನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಕೆಸಿಡಿ ಕಾಲೇಜಿನ ಸರ್ಕಲ್ಗೆ ನಾವು ಮುಕ್ತಾಯಗೊಳಿಸಿ ಇವತ್ತಿನ ದಿವಸ ಇದು ಯಶಸ್ವಿಯಾಗಿ 400-500 ಜನಗಳನ್ನ ಒಳಗೊಂಡಂತ ಈ ಸಿರಿಧಾನ್ಯಗಳ ನಡಿಗೆಯನ್ನ ನಾವು ಇಲ್ಲಿ ಇವತ್ತಿನ ದಿವಸ ಧಾರವಾಡದ ಕಲಾಭವನದಿಂದ ಆರಂಭಗೊಂಡು ನಾವು ಕೆಸಿಡಿ ಸರ್ಕಲ್ದಲ್ಲಿ ಇದು ನಮ್ಮ ನಡಿಗೆ ಮುಕ್ತಾಯಗೊಂಡಿರುತ್ತದೆ. ಬಹಳ ಸಂತೋಷ ಮೇಡಮ್, ಸಿರಿಧಾನ್ಯದ ನಡಿಗೆ ಆರೋಗ್ಯದ ಕಡೆಗೆ ಪೂರಕ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಡಾಕ್ಟರ್ ಆದಿ ಸಂದೀಪ್ ಅಂತೇಳಿ, ಉಪಕೃಷಕರು ಹುಬ್ಬಳ್ಳಿ. ಪ್ರತಿ ವರ್ಷ ಇಲಾಖೆ ವತಿಯಿಂದ ಸಿರಿಧಾನ್ಯ ಜಾಗೃತಿ ಕುರಿತು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ. ಪ್ರತಿ ವರ್ಷ ಜನರಲ್ಲಿ ಒಂದು ಸಿರಿಧಾನ್ಯದ ಬಳಕೆ ಕುರಿತು ಜಾಗೃತಿ ಹೆಚ್ಚಾಗ್ತಾ ಇದೆ. ಇದರ ಒಂದು ಪೋಷಕಾಂಶಗಳಿರ್ಬೋದು, ಅದರ ಒಂದು ಬಳಕೆಯಿಂದ ಆಗ್ತಕ್ಕಂಥ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಒಂದು ಉಪಯೋಗಗಳನ್ನ ಜನರು ಅರ್ಥಕೊಂಡು ಬಳಕೆಯಲ್ಲಿ ಬಹಳ ಮುಂದೆ ಬರ್ತಾ ಇದ್ದಾರೆ. ಇಂದು ಇಲಾಖೆ ವತಿಯಿಂದ ರೈತರಿಗೆ ಈ ಒಂದು ನಿಟ್ಟಿನಲ್ಲಿ ನಾವು ರೈತ ಸಿರಿ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಸಹಾಯಧನ ಕೊಡ ಒದಗಿಸ್ತಾ ಇದೀವಿ. ಅದರಿಂದ ರೈತರು ಬೆಳೆಕ್ಕೂ ಕೂಡ ಸಾಕಷ್ಟು ಮುಂದೆ ಬಂದು ಸಾಕಷ್ಟು ಏರಿಯಾದಲ್ಲಿ ಇದು ಅಭಿವೃದ್ಧಿ ಆಗ್ತಾ ಇದೆ. ಮುಂದುವರೆದು ಇದಕ್ಕೆ ಸಪೋರ್ಟಿವ್ ಆಗಿ ನಾವು ಇಲಾಖೆ ವತಿಯಿಂದ ಸಂಸ್ಕರಣೆ ಘಟಕಗಳನ್ನ ರೈತರಿಗೆಲ್ಲ ಕೊಟ್ಟು ಅದನ್ನ ಸಂಸ್ಕರಣೆ ಮಾಡಿ ಅದರ ಒಂದು ವ್ಯಾಲ್ಯೂಡೇಷನ್ ಪ್ರಾಡಕ್ಟ್ಗಳನ್ನ ಅಂದ್ರೆ ಸಿರಿಧಾನ್ಯ ಈಗ ರೈತರಲ್ಲಿ ಸಾಕಷ್ಟು ರೈತರ ಉತ್ಪನ್ನಗಳು ಹೊರತುಪಡಿಸಿ ಅದರ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ಕೂಡ ಸಾಕಷ್ಟು ಮಾರುಕಟ್ಟೆಗೆ ಬಂದಿದೆ. ರೈತರು ಕೂಡ ಜನಗಳು ಸಾರ್ವಜನಿಕರು ಬಳಕೆ ಮಾಡ್ತಿದ್ದಾರೆ. ಇದರಿಂದ ಸಾಕಷ್ಟು ಆರೋಗ್ಯದ ಮೇಲೆ ಅನುಕೂಲ ಆಗೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಸಿರಿಧಾನ್ಯದ ಒಂದು ಬಳಕೆ ಕುರಿತು ಜನರಲ್ಲಿ ಉತ್ತಮ ಒಂದು ಜಾಗೃತಿ ಮೂಡಿಸೋಕೆ ಇಲಾಖೆ ಒಂದು ಕ್ರಮ ಕೈಗೊಳ್ಳುತ್ತೆ. ಸಂದೀಪ್ ಅವರೇ ಅಭಿನಂದನೆಗಳು, ಶುಭವಾಗ್ಲಿ, ಹೀಗೆ ಮುಂದುವರಲಿ ಕಾರ್ಯಕ್ರಮ ಅಂತ ಹೇಳೋಣ. ನಾನು ಬಿ ಹುಸೇನ್ ಸಾಹೇಬ್ ಅಂತೇಳಿ, ಉಪಕೃಷಿ ನಿರ್ದೇಶಕರು, ಕಡ್ಲೇರ್ ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ ಧಾರವಾಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಪ್ರಯೋಗಾಲಯದಿಂದ 6 ಜಿಲ್ಲೆಗಳಿಂದ ಬರ್ತಕ್ಕಂತ ರಸಗೊಬ್ಬರಗಳ ಮಾದರಿಗಳ ಸ್ಯಾಂಪಲ್ ಗಳನ್ನ ನಾವು ಅನಾಲಿಸಿಸ್ ಮಾಡಿ ವಿಶ್ಲೇಷಣೆ ಮಾಡಿ ಅಲ್ಲಿ ಏನಿದೆ ಅಂಶಗಳನ್ನ ತಿಳಿಯಪಡಿಸಲಿಕ್ಕೆ ಇದು ಮಾಡ್ತೀವಿ. ಅಲ್ಲಿಂದ ಅವರು ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 5 ಡಿಸೆಂಬರ್ ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆ ಅಂಗವಾಗಿ ಕೃಷಿ ಇಲಾಖೆ ವತಿಯಿಂದ ಈ ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಒಂದು ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯ ಸುಮಾರು 400 ಅಧಿಕಾರಿಗಳು ಮತ್ತು ರೈತರು ಭಾಗವಹಿಸಿದ್ರು. ಈ ಸಿರಿಧಾನ್ಯಗಳು ಪುರಾತನ ಕಾಲದಿಂದ ನಮಗೆ ಆರೋಗ್ಯದ ಒಂದು ದೃಷ್ಟಿಯಿಂದ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡುತ್ತವೆ. ಅದರಲ್ಲಿ ಮುಖ್ಯವಾಗಿ ನವಣೆ, ಆರಗ, ಬರ್ಗ, ರಾಗಿ ಮುಂತಾದವುಗಳು. ಇದರಿಂದ ನಮಗೆ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ನಮ್ಮಲ್ಲಿ ಮಧುಮೇಹ ಅಂದ್ರೆ ಶುಗರ್ ಇರಬಹುದು, ಮತ್ತೆ ಬಿಪಿ ಇರಬಹುದು, ಮತ್ತೆ ಇತರೆ ರೋಗಗಳನ್ನ ನಾವು ತರಾಗಲಿಕ್ಕೆ ಅಥವಾ ಹತೋಟಿಯಲ್ಲಿಡಲಿಕ್ಕೆ ಸಹಕಾರಿಯಾಗುತ್ತೆ. ಇದರಿಂದ ಈಗಿನ ಕಾಲದಲ್ಲಿ ಬೇರೆ ಬೇರೆ ಆಹಾರಗಳನ್ನು ತಿನ್ನುವ ಪದ್ಧತಿ ಇದೆ, ಅಕ್ಕಿಯ ತಿನ್ನೋದು. ಬಟ್ ಸಿರಿಧಾನ್ಯಗಳ ಒಂದು ಸೇವನೆಯಿಂದ ಆರೋಗ್ಯವನ್ನು ಉತ್ತಮಗೊಳಿಸಬಹುದು, ಮತ್ತೆ ಸದೃಢವಾಗಿ ನಾವು ಬದುಕು ಮಾಡಲಿಕ್ಕೆ ಸಾಕಾಗುತ್ತೆ. ಚನ್ನಪ್ಪ ಪಕ್ಕೀರಪ್ಪ ಜಗದಪ್ಪನವರು ಸಣ್ಣವ್ರದಾಗಿಂದ ಗೊತ್ತೈತಾರ ಸಿರಿಧಾನ್ಯ ಅಂತಂದ್ರೆ ಏನ್ರಿ, ಇದು ಮಳಿ ಕಡಿಮೆ ಆದ್ರೂ ಕೂಡ ಬರ್ತೈತಿ. ಮತ್ ಇದಕ್ಕ ಸಿರಿಧಾನ್ಯ ಅಂದ್ರೆ ಸಜ್ಜಿ ರಾಗಿ ಜೋಳ ಎಷ್ಟು ಅದನ್ನ ನಾವು ಉಪಯೋಗಿಸ್ತೇವೆ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಎಲ್ಲಾ ರೈತರು ಇದ್ರ ಬಗ್ಗೆ ಒತ್ತು ಕೊಟ್ಟು ಹೆಚ್ಚಿಗೆ ಮಾಡ್ಬೇಕು, ಮತ್ತು ಆರೋಗ್ಯದಿಂದ ಒಳ್ಳೇದಿರಾಕ ನಮ್ಗ ಅನುಕೂಲ ಆಗ್ತೈತಿ. ಎಲ್ಲಾನು ಇವನ್ ಬಳಸಿ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ. ಮೊದಲು ಹೆಂಗಿತ್ತು, ಮೊದಲು ಬೆಳಿತಿರ ಸಹಜ ಬೆಳಿತಿದ್ವಿ, ಸಹಜ ಬೆಳಿತಿದ್ವಿ ಸರ್, ಬೆಳಿತಿದ್ವಿ. ಆದ್ರೂ ಕೂಡ ಈಗ ಕಡಿಮೆ ಆಗೈತೆ ಸರ್ ಅದ. ಯಾಕಂದ್ರ ಇವು ಕಬ್ಬು ಪ್ರತಿಯೊಂದು ಈ ಕಬ್ಬು ಬಂದ ಪ್ರತಿಯೊಂದು ಪೀಕು ಹೆಸರು ಕಡೆ ಹೆಸರು ಎಂಬ ಹೆಸರು ಆರು ತಿಂಗಳ ಮಡಿಕೆ ಹಾ ಇತ್ತಿದ್ವಿ ಸರ್. ಬರೀ ಬೇಸಿಗೆ ಒಳಗೆ ಬಂದ್ಬಿಡ್ತು, ಒಂದ ಮಳಿಗೆ ಹಸಿಗೆ ಹಾಕಿರ್ ಬಂದ್ಬಿಡ್ತಿದ್ವಿ ಸರ್ ಅವು. ಈಗ ನಾವು ನೋಡ್ರಿ ಒಂದೊಂದು ಎಕರೆಕ ಕನಿಷ್ಠ ಅವಾಗ ಎರಡೆರಡು ಮೂರ್ ಕ್ವಿಂಟಲ್ ಕರೆ ಹೆಸರು ತೆಗೆದಿವಿ ಸರ್. ಏನ್ ಅದಕ್ಕೆ ನೀರ್ ಬೇಡ, ಏನ ಒಣ ಬಯಸದೆ ಒಳಗೆ ಸರ್. ಈಗ ರೈತರ ಒಂದು ಕಾಳು ಕಡಿ ಸಿರಿಧಾನ್ಯಗಳನ್ನ ಹೆಚ್ಚಿಗೆ ಬೆಳೆದು ನಮ್ಮ ಆರೋಗ್ಯ ಚಲೋ ಇರಾಕ ಮತ್ತ ನಮ್ಮ ಎಲ್ಲಾ ದೇಶದ ಜನರಿಗೆ ಆರೋಗ್ಯವಂತರಾಗಿರಾಕ ನಾವು ಅದನ್ನ ಈಗ ಎಲ್ಲಾ ರೈತರು ಕೂಡಿಕೊಂಡ ಹೆಚ್ಚಿಗೆ ನಾವು ಅದನ್ನ ಸಿರಿಧಾನ್ಯಗಳನ್ನ ಬೆಳಿಬೇಕು. ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಾಗ ನಮ್ಗೆ ಬೆಲೆ ಬಾಳುವಂತ ವಸ್ತುಗಳು ಅದಾವು. ಅದಕ್ಕೆ ನಾವು ಕಬ್ಬು ಹಾವು ಇವೆಲ್ಲ ಕಡಿಮೆ ಮಾಡಿ ದಯವಿಟ್ಟು ನಾವು ಸಿರಿಧಾನ್ಯಗಳನ್ನ ಬೆಳೆಸಿ ನಮ್ಮ ಆರೋಗ್ಯ ಮತ್ತು ನಮ್ಮ ರಾಜ್ಯದ ಆರೋಗ್ಯ ದೇಶದ ಆರೋಗ್ಯ ಚಲೋ ಇರಲಿ ಅಂತ ಹೇಳಿ ನಮ್ಮ ಧಾರವಾಡ ಜಿಲ್ಲೆಯದೊಳಗೆ ರಾಗಿ ಬೆಳಿತಿದ್ವಿ. ಈಗ ಅವು ಕಡಿಮೆ ಆಗ್ಬಿಟ್ಟಾವ. ಎಲ್ಲರೂ ಈಗ ರಾಗಿ ಕಡೆ ಹೆಚ್ಚಿಗೆ ಒತ್ತು ಕೊಡ್ಬೇಕು. ರಾಗಿ ತಿಂದ್ರ, ರಾಗಿ ಮುದ್ದೆ ತಿಂದ್ರ ನಮ್ಮ ಆರೋಗ್ಯ ಚಲೋ ಇರ್ತೈತಿ. ಅದಕ್ಕ ನಮ್ಮ ಎಲ್ಲಾ ರೈತರು ಆ ರಾಗಿ ಬೆಳೆಯಕ್ನು ಅನುಕೂಲ ಐತಿ. ನಮ್ಮ ಏರಿಯಾದಾಗ ಬಾಳ ಚಲೋ ಬರುತ್ತೆ. ನಮ್ಮ ಧಾರವಾಡ ಜಿಲ್ಲೆಯೊಳಗೆ ರಾಗಿ ಬರೋದಿಲ್ಲ ಅಂತಲ್ಲ, ಅದ್ರ ಕಡೆ ಒತ್ತು ಕೊಡೋದು ಕಡಿಮೆ ಮಾಡಿದಾರೆ ನಮ್ಮ ರೈತರು. ರಾಗಿ ಬೆಳಿಬಹುದು ಪ್ರತಿಯೊಂದು. ಈಗ ನೋಡ್ರಿ, ಈಗ ಕೃಷಿ ಡಿಪಾರ್ಟ್ಮೆಂಟ್ ಇಂದ ಸ್ವಾಮಿ ಹಾಕಿರ ಎಕರೆಕ ಒಂದು ಹೆಕ್ಟರ್ಗೆ 4,000 ರೂಪಾಯಿ ಕೊಡ್ತಾರೆ. ಅದಕ್ಕ ಎಲ್ಲಾ ಸೌಕರ್ಯ ಇದ್ದು ನಾವು ನಮ್ಮ ಕೃಷಿ ಡಿಪಾರ್ಟ್ಮೆಂಟ್ ಇಂದ ನಾವು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ನಾವು ಎಲ್ಲಾ ತರದ ಪೀಕನ್ನ ಮಾಡ್ಬೇಕು. ಮತ್ತ ಎಲ್ಲಾ ತರದ ಪೀಕ್ ಅಂದ್ರೆ ಕಬ್ಬು ಕಡಿಮೆ ಮಾಡ್ಬೇಕು, ಕಾಳನ ಬೆಳೆಯುವುದು ಹೆಚ್ಚಿಗೆ ಮಾಡ್ಬೇಕು. ಅಂದ್ರ ನಮಗ ರೇಟ್ ನುಕ್ಸಾನ್ ಆಕತಿ, ಕಬ್ಬು ಆರಿ ಹೋತು ಒಯ್ಲಿಲ್ಲ ಅಂತ ಅವಾಗ ಅನ್ನೋದಕ್ಕಿಂತ ಈ ಕಾಳು ಕಡಿಮೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಲಾಭ ಆಕತಿ. ಅದನ್ನ ನಿಜವಾಗ್ಲು ಈಗ ನಾವು ಒತ್ತು ಕೊಟ್ಟು ಎಲ್ಲಾ ರೈತರು ಅದನ್ನ ಮಾಡ್ಬೇಕಂತ ಹೇಳಿ. ಸಾವಯವ ಕಡಿಮೆ ಆಗೈತೆ ಸರ್, ಆದ್ರೆ ಮಣ್ಣು ಪರೀಕ್ಷೆ ಮಾಡಿಸಿ ನಮ್ಗೆ ಬೇಕಾದಂಗ ಕೃಷಿ ಡಿಪಾರ್ಟ್ಮೆಂಟ್ ಸವಲತ್ತು ಐತಿ. ನಾವು ಹೋಗಿ ಅದನ್ನ ಅವರು ಹೇಳ್ತಾರ, ಪಾಪ ಅವ್ರ ಸಿಬ್ಬಂದಿಗೆ ಹೇಳ್ತಾರ, ಅವ್ರು ಬರ್ತಾರ ಹೋಗ್ತಾರ. ಅವ್ರು ಬಂದಾಗ ನಮ್ಮ ರೈತರು ಇರ್ತಿರೋದಿಲ್ಲ. ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಹೋಗಿ ನಾವು ಜವಾಬ್ದಾರಿ ತಗೋಬೇಕು. ಅಲ್ಲಿ ಏನೈತಿ, ಏನ್ ಬೆಳಿಬೇಕು, ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಅದ್ರ ಬಗ್ಗೆ ಅವರು ತಿಳುವಳಿಕೆ ಹೇಳ್ತಾರ. ಆ ಪ್ರಕಾರ ಹೋದ್ರೆ ನಮ್ಗೆ ಹೆಚ್ಚಿನ ಉತ್ಪನ್ನ ತಗೋಬಹುದು, ಹೆಚ್ಚಿನ ಬೆಳೆ ಬೆಳಿಬಹುದು ಸರ್. ಏನಾಗೈತೆ ಸರ್, ಈಗ ದುಡಿಯೋರು ಎತ್ತುಗಳು ಸಾಕ್ಬೇಕಂದ್ರ ಒಂದ್ ಆಳ ನಿರಂತರ ಇಬ್ರು ಬೇಕು ಸರ್. ಒಂದ್ ಜೋಡಿ ಎತ್ತಿನ ಕಟ್ಟಿ ಸರ್, ಒಂದ್ ಒಬ್ಬವನ್ ಇವತ್ತ ಕೂಲಿ ಕೆಲಸ ಮಾಡ್ಬೇಕಾದ್ರ ಹೆಚ್ಚು ಕಡಿಮೆ ಇವತ್ತಿನ ಪಗಾರದಾಗ 100,000 ಮಟ ದುಡಿದೆ ಅಂತಾರ. ಈಗ ಅವ ಕೂಲಿ ತಾನು ಹೊಲದ ಕೆಲಸ ಮಾಡ್ಕೊಂಡು ಎತ್ತುಗಳು ಕಟ್ಟಿದ್ರ ಇಬ್ಬರಕ್ ಬಾಳೆಗಿಡೋಗ್ತಾರ. ಹಿಂಗಾಗಿ ಆ ಎತ್ತುಗಳು ಕಟ್ಟೋದು ಕಡಿಮೆ ಮಾಡ್ಯಾರ. ಈಗ ನಮ್ಗ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಸಗಣಿ ಗೊಬ್ಬರ ಬೇಕು. ಸಗಣಿ ಗೊಬ್ಬರ ಬೇಕಂದ್ರೆ ದನಗಳು ಕಟ್ಬೇಕ. ಈಗ ಎತ್ತುಗಳು ತೆಗೆದ ಎಮ್ಮೆ ಆಕಳ ಮಾಡೋದಕ್ಕಿಂತನು ಅದ್ರ ಕೂಡ ಎರಡೆರಡು ಎತ್ತಿನ ಸಣ್ಣ ಸಣ್ಣ ಹುರುಗಳು ಕಟ್ಕೊಂಡ ತಮ್ಗ ಅನುಕೂಲ ಆಕೈತಿ, ಗೊಬ್ಬರ ಆಕೈತಿ, ಭೂಮಿ ಉಳುಮೆ ಮಾಡಾಕ ಅನುಕೂಲ ಆಗ್ತೈತಿ. ಗಾಡಿ ಹಸಿ ಆದಾಗ ಗಾಡಿ ಹೋಗುದಿಲ್ಲ, ಅವಾಗ ಎತ್ತು ಬೇಕಾಕೈತಿ. ಎತ್ ಇಲ್ಲಾಂದ್ರೆ ನಮ್ ಹೊಲ ಪಡಬಿಡ್ತೈತಿ ಸರ್ ಆಗಿನ ಟೈಮ್ದಾಗ. ಅದ್ರ ಕಡೆ ನಾವು ಯಾರು ಒತ್ತು ಕೊಡ್ತಾ ಇಲ್ಲ. ಅದಕ್ಕ ಮನಿ ಮನಿಗೆ ಒಂದೊಂದು ಜೋಡಿ ಎತ್ತಿನ ಕಟ್ಟಬೇಕು ನಮ್ಮ ಎಲ್ಲಾ ರೈತರು. ಎಲ್ಲಾ ಕಡೆನು ನಮ್ಗೀಗ ಹೆಚ್ಚಿಗೆ ಅದ್ರ ಕಡೆ ಒತ್ತು ಕೊಟ್ಟಾಗ ಎಲ್ಲಾರು ನಾವು ಮುಂದ್ ಬರಾಕ ಸಾಧ್ಯ ಐತಿ. ನಮ್ಗ ಬೆಂಬಲ ಬೆಲೆ ಕೊಡ್ಲಿಲ್ಲ ಅಂತೇವಿ, ಖರೆ ನಾವು ಒಂದ ಬೆಳೆ ಮಾಡೋದ್ರಿಂದ ಬೆಂಬಲ ಬೆಲೆ ಅದು ಒಂದ್ ತರ ಕೊಡ್ತಾರ, ನಮ್ಗ ಉತ್ಪನ್ನದಿಂದ ಲಾಭ ಆಗುದಿಲ್ಲ. ಸಾಲ ಸೂಲ ಮಾಡಿ ಎಲ್ಲಾ ಅದಕ್ ಹಾಕ್ತೇವಿ, ಒಂದ ಪೀಕ್ ಮಾಡ್ಕೊಂಡ ನಮ್ಗ ಅದಕ್ಕ ಲಾಸ್ಲು ಬರಾಕ್ತೇವಿ ನಾವು ನಮ್ ರೈತರು. ಅದಕ್ಕ ಪ್ರತಿ ಒಬ್ಬ ರೈತರು ಎಲ್ಲಾ ತರ ವೆರೈಟಿ ಪೀಕ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಂಡ ನಮ್ಮ ನಡೆಗೆ ಸಿರಿಧಾನ್ಯ ಕಡೆಗೆ ಆರೋಗ್ಯವಂತರಾಗಿರ್ಬೇಕಂದ್ರ ನಾವು ರಾಗಿ ಮುದ್ದೆ ತಿನ್ಬೇಕು, ಸಾವಿ ಅನ್ನ ಉಣ್ಬೇಕು, ಸಜ್ಜಿ ತಿನ್ಬೇಕು, ಸಜ್ಜಿ ರೊಟ್ಟಿ ತಿನ್ಬೇಕು. ಅದಕ್ಕ ಇವಿಷ್ಟ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಇರಣ್ಣ ದಾಸನಕೊಪ್ಪ ಅಂತೇಳಿ. ನಿಗದಿಯ ಯುವ ರೈತರು ಇವತ್ತು ಕೃಷಿ ಇಲಾಖೆ ಧಾರವಾಡ ಜಿಲ್ಲಾ ಪಂಚಾಯತ್ ಧಾರವಾಡ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ಮಣ್ಣು ದಿನಾಚರಣೆಯುಕ್ತವಾಗಿ ಸಿರಿಧಾನ್ಯಗಳ ಜಾಗೃತಿ ನಡಿಗೆ ಆಯೋಜಿಸಿದ್ರು. ಅದರಲ್ಲಿ ನಾವು ಭಾಗವಹಿಸಿದ್ವಿ, ಬಹಳ ಖುಷಿ ಆಯ್ತು. ಸುಮಾರು 500 ಹೆಚ್ಚು ಜನರು ವಿವಿಧ ಇಲಾಖೆಗಳ ನೌಕರರು, ರೈತರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ರು. ಅತ್ಯಂತ ಯಶಸ್ವಿ ಆಗೈತಿ. ಇವತ್ತು ಕೃಷಿ ಇಲಾಖೆ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಜಾಗೃತಿ ಮೂಡಿಸಿ ಜನರು ಅವನ್ನ ಸೇವಿಸೋದ್ರಿಂದ ಏನೇನು ಲಾಭ ಐತಿ, ಅದರಿಂದ ಅನುಕೂಲಗಳು ಏನದಾವ ಅಂತೇಳಿ ತಿಳಿಸಿಕೊಡತ್ತಾರ. ಈ ಊದಲು, ಕೊರಗು, ಅರ್ಕ, ಜೋಳ, ಸಜ್ಜಿ, ಸಾವಿ ಇನ್ನಿತರ ಎಲ್ಲ ಸಿರಿಧಾನ್ಯಗಳ ಇವತ್ತು ನಮ್ಗೆ ಅನುಕೂಲ ಅದಾವ ಅವರಿಂದ ಸೇವಿಸೋದ್ರಿಂದ, ಮತ್ತ ರೈತರಿಗೂ ಅದರಿಂದ ಮಾರುಕಟ್ಟೆಯಲ್ಲಿ ಅವಕ್ಕೆ ಉತ್ತಮ ದರ ಸಿಗತತೆ. ಮತ್ತೆ ಅವುಗಳ ಖರ್ಚು ವೆಚ್ಚಗಳು ಕೂಡ ಕಡಿಮೆ. ಸಿರಿಧಾನ್ಯಗಳ ಬೆಳೆಯಲ್ಲಿ ನಾವು ಸುಮ್ನೆ ನಮ್ಮ ನಿರುಪಯುಕ್ತವಾದಂತ ಜಾಗದಲ್ಲಿ ಬಿತ್ತನೆ ಮಾಡಿದ್ರು ಕೂಡ ಸುಮಾರಾಗಿ ಚೆನ್ನಾಗಿ ಇಳುವರಿ ಬರ್ತಾವ, ಮಾರುಕಟ್ಟೆಯಲ್ಲಿ ಅತ್ಯುತ್ತಮ ದರ ಐತಿ. ಇವತ್ತು ಪ್ರತಿ ವರ್ಷದಿಂದ ವರ್ಷಕ್ಕೆ ಸಿರಿಧಾನ್ಯಗಳ ಸೇವಿಸುವಂತ ಜನರ ಸಂಖ್ಯೆ ಹೆಚ್ಚಳ ಆಗಕತ್ತತಿ, ರೈತರಿಗೂ ಅದರಿಂದ ಅನುಕೂಲ ಆಗಕತ್ತತಿ. ಹೀಗಾಗಿ ರೈತರು ಸಿರಿಧಾನ್ಯಗಳನ್ನ ಬೆಳಿಬೇಕು, ಆಮೇಲೆ ಅವುಗಳ ಸಂಸ್ಕರಣೆ, ಅವುಗಳ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೃಷಿ ಇಲಾಖೆ ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲ ಮಾಡಿಕೊಡತ್ತಾರ ರೈತರಿಗೆ. ಇವತ್ತು ಮಧುಮೇಹದಂತ ರೋಗ ಬಹುತೇಕರನ್ನ ಇವತ್ತಿನ ದೊಡ್ಡ ಆರೋಗ್ಯ ಸಮಸ್ಯೆ ಕಡತದ ಮಧುಮೇಹ. ಅಂತದ್ರಲ್ಲಿ ಈ ಸಿರಿಧಾನ್ಯಗಳನ್ನು ಸೇವಿಸೋದ್ರಿಂದ ನಾವು ಮಧುಮೇಹದಿಂದ ದೂರ ಇರಬಹುದು, ಬೊಜ್ಜು ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ಹೀಗಾಗಿ ಎಲ್ಲರೂ ಸಿರಿಧಾನ್ಯಗಳನ್ನು ಸೇವಿಸಬೇಕು. ಆಮೇಲೆ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಬೆಳೆಯುವಂತ ರೈತರಿಗೆ ಒಂದು ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿಗಳ ಸಹಾಯಧನವನ್ನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಪ್ರತಿ ರೈತನಿಗೆ ಗರಿಷ್ಠವಾಗಿ 5 ಎಕರೆಗೆ ಸೀಮಿತವಾಗಿ ಸಿರಿಧಾನ್ಯ ಪ್ರೋತ್ಸಾಹನ ಕೊಡ್ತಾರೆ. ಅದನ್ನ ನಮ್ಮ ರೈತ ಬಾಂಧವರೆಲ್ಲ ಸದುಪಯೋಗ ಪಡ್ಕೋಬೇಕು. ಅದೇ ರೀತಿ ನಾವು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದ ಲಾಸ್ ಆಗಿ ಅಥವಾ ಏಕ ಬೆಳೆ ಪದ್ಧತಿಯಿಂದ ಮಾರುಕಟ್ಟೆಯಲ್ಲಿ ದರ ಕುಸಿದಾಗ ನಾವು ನಷ್ಟವನ್ನು ಅನುಭವಿಸ್ತೀವಿ. ಆದ್ರಿಂದ ನಾವು ಸಣ್ಣ ಪ್ರಮಾಣದಲ್ಲಾದರೂ ಸಿರಿಧಾನ್ಯ ಬೆಳೆಯೋದ್ರಿಂದ ನಮಗೆ ಆರ್ಥಿಕವಾಗಿ ಅನುಕೂಲ ಆಗ್ತದೆ. ಅದರ ಜೊತೆಗೆ ಸರ್ಕಾರದ ಪ್ರೋತ್ಸಾಹಗಳು ಸಿಗ್ತಾವ, ಮಾರುಕಟ್ಟೆ ವ್ಯವಸ್ಥೆ ಇದೆ. ಹೀಗಾಗಿ ನಾವೆಲ್ಲರೂ ರೈತರು ಸಿರಿಧಾನ್ಯಗಳ ಕಡೆ ಆಕರ್ಷಿತರಾಗಿ ಅವನ ಬೆಳೆದು ಆರ್ಥಿಕವಾಗಿ ಸಬಲರಾಗುವ ಕಡೆ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತಾ, ಇವತ್ತು ಸಿರಿಧಾನ್ಯಗಳ ಸೇವನೆಯಿಂದ ಬಹುಮುಖಿಯಾಗಿ ಆರೋಗ್ಯದ ಲಾಭಗಳಾದವ. ನಾವು ಜನರು ಕೂಡ ನಮ್ಮ ಸಾರ್ವಜನಿಕರು ಕೂಡ ಸಿರಿಧಾನ್ಯಗಳನ್ನ ಬಳಕೆ ಮಾಡ್ತಾ ತಮ್ಮ ಆರೋಗ್ಯ ವೃದ್ಧಿಸುವ ಜೊತೆಗೆ ನಮ್ಮ ರೈತ ಬಾಂಧವರಿಗೂ ಅವರಿಗೆ ಬೆಳೆಗಳಿಗೆ ಉತ್ತಮ ದರ ಸಿಗುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು. ಇದರಿಂದ ನಮಗೂ ನಿಮಗೂ ರೈತರಿಗೂ ಮತ್ತು ಜನ ಸಮುದಾಯಕ್ಕೂ ಇಬ್ಬರಿಗೂ ಲಾಭ ಇದೆ. ಅದೇ ರೀತಿಯಾಗಿ ಬರಗಾಲದಂತ ಸಂದರ್ಭದಲ್ಲೂ ಕೂಡ ನಾವು ಸಿರಿಧಾನ್ಯಗಳ ಉತ್ತಮವಾಗಿ ಬೆಳವಣಿಗೆಯಾಗಿ ಇಳುವರಿ ಬರ್ತಾವ. ನಮ್ಮ ರೈತ ಬಾಂಧವರು ಊದಲು, ಕೊರಗು, ಬರಲು, ಅರ್ಕ, ಸಾವೆ, ಸಜ್ಜೆ, ನವನಿ, ಜೋಳವನ್ನ ಎಲ್ಲವನ್ನ ಬೆಳೆದು ತಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿಕೊಳ್ಬೇಕಂತ ವಿನಂತಿಸಿಕೊಳ್ತೇನೆ. ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಬಗೆಗೆ ಕೂಡ ರೈತ ಬಾಂಧವರು ಜಾಗೃತಿ ಹೊಂದಬೇಕು ಅನ್ನುತ್ತಾರೆ ಧಾರವಾಡ ಜಿಲ್ಲಾ ಕೃಷಿ ಇಲಾಖೆಯ ಉಪನಿರ್ದೇಶಕಿ ಶ್ರೀಮತಿ ಜಯಶ್ರೀ ಹಿರಿಮಠ ಅವರು. ಎಲ್ಲಾ ಸಿರಿಧಾನ್ಯಗಳನ್ನ ಅದ್ರ ಮೇಲೆ ಭತ್ತದ ಮೇಲೆ ಯಾವ ತರ ಹಸ್ಕಿರುತ್ತಲ್ಲ ಆ ತರ ಎಲ್ಲಾ ಸಿರಿಧಾನ್ಯಗಳ ಮೇಲೆ ಹಸ್ಕಿರ್ತದ. ಈಗ ಡೈರೆಕ್ಟ್ ಆಗಿ ನೀವು ಮೊದಲಿನ ಕಾಲದೊಳಗ ನವಣಿ ಇವೆಲ್ಲ ಮತ್ತೆ ಇವನ್ನ ಸಾಮೆ ಇವನ್ನೆಲ್ಲ ಒಳ್ಳದೊಳಗ ಕುಟ್ಟಿ ತೆಗಿತಿದ್ರ, ಕುಟ್ಟಿ ಸಂಸ್ಕರಣೆಯನ್ನ ಅವ್ರವ್ರ ಮನೆಯೊಳಗ ಅವ್ರವ್ರ ಮಾಡ್ಕೋತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಸಂಸ್ಕರಣಾ ಘಟಕಗಳನ್ನ ಬಂದವು, ಅಂದ್ರೆ ಅವತ್ರ ಮೇಲಿನ ಹಸ್ಕ ತೆಗ್ಯಾಕ ಕವರ್ ತೆಗ್ಯಾಕ ಸಂಸ್ಕರಣಾ ಘಟಕಗಳು ಬಂದವು. ಆ ಮೇಲಿನ ಹಸ್ಕ ತೆಗೆದಾಗ ಮಾತ್ರ ಅವು ನಮ್ಗ ಊಟ ಮಾಡಾಕ ಅಕ್ಕಿಯ ರೂಪದಾಗ ಬರ್ತಾವ. ಆದ ಕಾರಣ ನೀವು ರೈತರು ಇವನ್ನ ನಾವು ಬೆಳೆದಲ್ಲಿ ನಾವು ಇಲಾಖೆಯಿಂದ ಎಕರೆಗೆ 4,000 ಅಂದ್ರ 2.5 ಎಕರೆಕ ಒಂದ್ ಹೆಕ್ಟರ್ಕ 10,000 ರೂಪಾಯಿ ಸಹಾಯಧನವನ್ನ ನಾವು ಇಲಾಖೆಯಿಂದ ಕೊಡ್ತೀವಿ. ನೀವು ನಿಮ್ಮಲ್ಲೇ ಇದನ್ನ ಪ್ರೋತ್ಸಾಹನ ನೀವು ಬೆಳೀಲಿ ಅಂತ ನಾವು ಕೊಡೋದ್ರಿಂದ ನೀವು ಇದನ್ನ ಬೆಳೆದ ಮೇಲೆ ನಿಮ್ಮಲ್ಲಿ ಸಂಸ್ಕರಣಾ ಘಟಕಗಳನ್ನ ಸ್ಥಾಪಿಸಿಕೊಂಡು ಮೇಲಿನ ಹಸ್ಕನ್ ತೆಗೆದ್ರೆ ನಿಮ್ಗೆ ಹೆಚ್ಚಿನ ರೇಟಿಗೆ ಇದನ್ನ ಮಾರಬಹುದು. ಯಾಕಂದ್ರೆ ಇದು ಒಂದು 100 ರಿಂದ 700 ಮಟ ಇವೆಲ್ಲ ಸಾಮೆ, ಹಾರಕ, ಉಡ್ಲು, ಕೊರಲೆ ಇವೆಲ್ಲ ಏನದಾವಲ್ಲ ಅವು 1 ಕೆಜಿಗೆ ಅವತರ್ನ ಅಕ್ಕಿ ನವನಕ್ಕಿ ಹಾರ್ಕದ ಅಕ್ಕಿ ಇವು 100 ರಿಂದ 700 ರೂಪಾಯಿ ಪರ್ ಕೆಜಿ ಹಂಗ್ ಮಾರಾಟ ಆಕವು. ಬರೇ ಬೆಳೆಯನ್ನ ಬೆಳೆದು ಮಾರುವುದಕ್ಕಿಂತ ನೀವು ಅದನ್ನ ಸಂಸ್ಕರಣೆ ಮಾಡಿ ಮಾರಿದಲ್ಲಿ ನಿಮ್ಮ ಆರ್ಥಿಕ ಮಟ್ಟವನ್ನ ಹೆಚ್ಚಿಸ್ಕೋಬಹುದು. ಅದ್ರ ಜೊತೆ ಜೊತೆಗೆ ನಿಮ್ಮಲ್ಲೇ ನೀವು ವ್ಯಾಲ್ಯೂಯೇಷನ್ ಅಂತೀವಿ ನಾವು, ಮೌಲ್ಯವರ್ಧನೆ ಮಾಡ್ಕೊಂಡು ಅದರಿಂದ ನೀವು ಹೆಂಗ್ ನೀವು ಅಕ್ಕಿ ಚಕ್ಲಿ ತಯಾರು ಮಾಡ್ತಿರ್ಲ ಹಂಗೇನೆ ನೀವು ಇದನ್ನ ಯೂಸ್ ಮಾಡ್ಕೊಂಡು ನವನಿ ಚಕ್ಲಿ, ಸಾಮಿ ಚಕ್ಲಿ ಮಾಡಬಹುದು, ಬಿಸ್ಕಿಟ್ ತಯಾರ್ ಮಾಡಬಹುದು, ಕುಕೀಸ್ ತಯಾರ್ ಮಾಡಬಹುದು, ಬಿಸಿಬೇಳೆ ಬಾತು ಅದನ್ನ ನೀವು ಪಡ್ಡು ದೋಸೆ ಮಾಡಲು ನೀವು ಅದನ್ನ ಮನೆಯೊಳಗಡೆ ಯೂಸ್ ಮಾಡ್ಕೋಬಹುದು. ನೀವು ಅದರಿಂದ ನಾವು ಬೇರೆ ಬೇರೆ ಬರೇ ಅನ್ನ ನೀವು ನವಣಿ ಅಕ್ಕಿ ಅನ್ನ ಮಾಡ್ತಿರ್ಲ ಅದೇ ತರ ಇದ್ರ ಬೇರೆ ಇದ್ರದ ಅನ್ನ ಮಾಡ್ಕೊಂಡು ನೀವು ತಾಲಿಪಟ್ಟೆ ಒಳಗೆ ಹಿಟ್ಟು ಬೀಸ್ಕೊಂಡು ಮತ್ತೆ ನೀವು ಅದನ್ನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ದೋಸೆಯನ್ನ ತಯಾರು ಮಾಡ್ಕೊಂಡು ನೀವು ಇದನ್ನ ಊಟ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನ ನೀವೆಲ್ಲರೂ ಕಾಪಾಡ್ಕೋಬಹುದು. ಬರೇ ಬೆಳೆ ಬೆಳೆಯುವುದಕ್ಕಿಂತ ನೀವು ಅದ್ರ ಮೌಲ್ಯವರ್ಧನೆ ಮತ್ತು ಅದ್ರ ಉಪಯೋಗವನ್ನ ನಿಮ್ಮ ಹಂತದಲ್ಲೇ ನೀವು ಮಾಡ್ಕೊಂಡಲ್ಲಿ ಪ್ರತಿ ಮನೆಯಲ್ಲಿ ನೀವು ಇದನ್ನ ಉಪಯೋಗಿಸಿದ್ದಲ್ಲಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೋಬಹುದು, ಶತಾಯುಷಗಳಾಗಿ ಬದುಕಲು ಇದೊಂದು ಸಹಾಯ ಮಾಡ್ತದೆ. ಎಲ್ಲಾ ಸಿರಿಧಾನ್ಯಗಳನ್ನ ಅದ್ರ ಆರೋಗ್ಯದ ಸಿರಿಯನ್ನು ಹೆಚ್ಚಿಸುವುದರಿಂದಲೇ ಅವಕ್ಕೆ ಸಿರಿಧಾನ್ಯಗಳು ಅಂತ ಹೆಸರಿಟ್ಟಾರ. ಸೊ ಈ ಸಿರಿಧಾನ್ಯಗಳನ್ನ ಬೆಳೆದು ಇದನ್ನ ಊಟ ಮಾಡಿ ನಿಮ್ಮ ಆರೋಗ್ಯದ ಸಿರಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ನಾ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿರಿಧಾನ್ಯದ ನಡಿಗೆ ಉತ್ತಮ ಆರೋಗ್ಯದ ಕಡೆಗೆ ಈ ಒಂದು ಜಾಥಾ ಬಹಳ ಯಶಸ್ವಿಯಾಗಿ ನಡೆಯಿತು. ರೈತ ಬಾಂಧವರಲ್ಲಿ, ಜನಸಾಮಾನ್ಯರಲ್ಲಿ ಜಾಗೃತಿ ಉಂಟು ಮಾಡುವಲ್ಲಿ ಯಶಸ್ಸು ಕಂಡಿತು. ಕಡಿಮೆ ಮಳೆ ಇದ್ದರೂ ಕೂಡ ಬಯಲುಸೀಮೆಯೊಳಗೆ ಯಥೇಚ್ಛವಾಗಿ ಬೆಳೆಯಬಹುದಾದ ಈ ಸಿರಿಧಾನ್ಯ ನಾವೆಲ್ಲ ಬೆಳೆಯೋಣ. ಇದರ ಮಹತ್ವ ನಾವು ತಿಳಿದುಕೊಂಡು ಇವುಗಳನ್ನು ಸಂಸ್ಕರಿಸಿ ಇತರ ವಾಣಿಜ್ಯ ಬೆಳೆಗಳಂತೆಯೇ ಅತ್ಯುತ್ತಮ ಬೆಲೆ ಬರುವ ರೀತಿಯಲ್ಲಿ ನಾವು ಮಾರಾಟ ಮಾಡೋಣ, ಯಶಸ್ಸನ್ನು ಪಡೆಯೋಣ. ನಮ್ಮ ಮನಸ್ಸು ಸಿರಿಧಾನ್ಯಗಳ ಕಡೆಗೆ ಒಲಿಯಲಿ. ನಮ್ಮ ಆರೋಗ್ಯದ ಸಂಜೀವಿನಿಯಾದ ಈ ಧಾನ್ಯಗಳು ಸಮಾಜಕ್ಕೆ ಉತ್ತಮ ಆರೋಗ್ಯವನ್ನು ಕೊಡುವ ನಿಟ್ಟಿನೊಳಗೆ ಕೆಲಸ ಮಾಡಲಿ ಅಂತ ಹಾರೈಸೋಣ. ನಮ್ಮ ಸಿರಿಧಾನ್ಯಗಳಿಂದಲೂ ಕೂಡ ವಾಣಿಜ್ಯ ಬೆಳೆಯಂತೆಯೇ ನಾವು ಲಾಭ ಪಡೆಯೋಣ, ಉತ್ತಮ ಆರೋಗ್ಯ ಸಂಸ್ಕೃತಿ ಬೆಳೆಯುವಲ್ಲಿ ನೆರವಾಗೋಣ. ಇದುವರೆಗೆ ಸಿರಿಧಾನ್ಯದ ನಡಿಗೆ ಆರೋಗ್ಯದ ಕಡೆಗೆ. ಇತ್ತೀಚೆಗೆ ಧಾರವಾಡದ ಕೃಷಿ ಇಲಾಖೆ ರೈತರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಾಕಥಾನ್ ಕುರಿತು ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಮಾಲಾ ಸಾಮ್ರಾಣಿ. ಇಲ್ಲಿಯ ತನಕ ಸಿರಿಧಾನ್ಯದ ನಡಿಗೆ ಆರೋಗ್ಯದ ಕಡೆಗೆ ಕಾರ್ಯಕ್ರಮ ಕೇಳಿದಿರಲ್ಲ, ಈಗ ಕೃಷಿ ಮಾಹಿತಿ ಕೇಳೋಣಂತ. ಶರಣಪ್ಪನ? ಕುಮಾರ. ಓ, ಮನೆಯಾಗ ಅದೇಲ್ಲಪ್ಪ, ನಾನು ನಿನ್ನ ನೋಡ್ಕೊಂಡು ಬಂದೆ. ಅಲ್ಲ ಕುಮಾರ, ಏನು ಮೊನ್ನೆ ಅದ ಒಂದು ವಾಟ್ಸಪ್ ಕಳಿಸಿದಲ್ಲ ಗೋವಿಂದೋಳ ಏನೋ ಹಿಂಗಾಗ್ಯಾವ ಅಂತ ಹೇಳಿ. ಹ್ಞೂ ಶರಣಪ್ಪಣ, ನಿನ್ಗೆ ಅದ್ರ ಬಗ್ಗೆನ ಮಾತಾಡೋಣ ಅಂತ ಬಂದೆ. ಮೊನ್ನೆ ಮಳೆ ಹಚ್ಚಿ ಹೊಡಿತಲ್ಲಪ್ಪ, ಎಲ್ಲ ಇನ್ನೇನು ನಾವು ಗೊಂಜಾಳನ ಇದನ್ನ ಮಾಡ್ಬೇಕನ್ನೋದ್ರಾಗನ ನೋಡು ಎಲ್ಲ ಮಳೆಗೆ ಹಾಳಾಗ್ಬಿಟ್ಟೈತೆ. ಅದು ನೀನು ಅದಕ್ಕೆ ಹೆಂಗೆ ಗೊತ್ತನ್ನೋದು, ಈಗ ಭೂಮಿಯೊಳಗೆ ಸತ್ವ ಇಲ್ಲ ಅಂದ್ರೆ ಆಮೇಲೆ ನೀರು ಹಂಗೆ ಉಳಿತಂತೀವಿಕೋ, ಒಂಥರ ಈ ಭೂಮಿಯೊಳಗೆ ಉಸುಕು ಮಣ್ಣು ಇತ್ತಂತೀವಿಕೋ, ಅಂದರೆ ಬಂಜರು ಅದರ ಇದು ಜೌಳು ಇತ್ತಂದಾಗ ಅವಾಗ ಅಲ್ಲಿ ನೀರು ಜಾಸ್ತಿ ನಿಲ್ದ ನೋಡ್ಕೊಳ್ಬೇಕು. ನೀರು ಮಳೆ ಆತ ಅಂದ್ಕೊಳ್ಳೇನ ಹರಿದು ಹೋಗೋಕೆ ಅವಕಾಶ ಮಾಡಿಕೊಡ್ಬೇಕು. ಈಗ ಇನ್ನೊಬ್ಬ ನಿನ್ನ ಗೆಳೆಯನ ಬಂದಿದ್ದ, ಅವ ಎಷ್ಟು ಚೆಂದ ತೋರಿಸಿದ ಗೊತ್ತಾನು. ಅವು ಹೆಂಗೆ ಅಂದರೆ ಯಾವ ಏನೂ ಆಗಿಲ್ಲ ಅಂದರೆ ಅದರ ಅರ್ಥ ನಿನ್ನ ಮಣ್ಣಿನೊಳಗೆ ಸಾವಯವ ಗುಣ ಇತ್ತಂದ್ರೆ ಗೋವಿಂದೋಳ ಎಷ್ಟು ಮಳೆ ಆದರೂ ಕೂಡ ಚಲೋ ಬರ್ತದೆ. ನಿಂದು ಯಾಕೆ ಹಂಗಾಗೈತಂದ್ರೆ ಸಾವಯವ ಅಂಶ ಕಡಿಮೆ ಆಗ್ಯದ. ಅಲ್ಲಿ ಮಣ್ಣಿನ ಗುಣಮಟ್ಟ ನಾವು ಜಾಸ್ತಿ ಆಗೋ ಕಡೆ ಯಾವಾಗಲೂ ಲಕ್ಷ ಹರಿಸ್ಬೇಕು. ಇವತ್ತು ನಾವು ಏನಂತೀವಲ್ಲ ಕುಮಾರ, ಈಗ ನೋಡು ನೀನು ಹಾಕ್ಬೇಕಾರ ನೀನು ಬೀಜೋಪಚಾರ ಮಾಡಬೇಕು. ಟ್ರೈಕೋಡರ್ಮ ಅವನ್ನೆಲ್ಲ ಹಾಕಿ ಒಂದು ಸೂಕ್ಷ್ಮ ಜೀವಿಗಳು ಜಾಸ್ತಿ ಭೂಮಿಯೊಳಗೆ ಬೆಳೆದು ಬೆಳವಣಿಗೆ ಆಗಿ ಎರೆಹುಳನ ಆಹ್ವಾನ ಮಾಡಿ ಒಟ್ಟಾರೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಭೂಮಿ ಒಳಗೆ ಮಣ್ಣಿನೊಳಗೆ ಜಾಸ್ತಿ ಇದ್ವು ಅಂದ್ರೆ ಫಲವತ್ತಾಗಿರ್ತದೆ. ಆಮೇಲೆ ಈ ಥರ ಏನಾರು ಬಂದರೂ ಕೂಡ ನೀರು ಬಂದ್ರೂ ಅದು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ವರ್ಷ ಹಾಕ್ತಿಲ್ಲ ಏನ್ ಹಾಕ್ಬೇಕಂತ ಮಾಡಿ ಬಿಳಿಜೋಳ ಹಾಕ್ಬೇಕಂತ ಮಾಡಿ. ಹೌದು, ಹಾಕಿ ಕಾಣುತ್ತಾ ಅಲ್ಲ ಲೇಟ್ ಆತ್ ನೋಡಿ. ಈಗ ಇಲ್ಲ ಸ್ವಲ್ಪ ಅದು ಮನೆ ಮಳೆ ಆತ ಇದೆಲ್ಲ ಹಿಂಗಾಗಿ ಸ್ವಲ್ಪ ಬೇಸರ ಆತ. ಅದಕ್ಕೆ ಈಗ ಬಿಳಿಜೋಳ ಹಾಕು. ಎರಿ ಒಳಗ ಎರಿ ಭೂಮಿ ಬಹಳ ಬಂಗಾರ ಅಂತ ಭೂಮಿ ಅದು. ಎರಿ ಇದ್ರ ದೊರೆ ಅಂತ ಅಂತಾವ ನೀ ದೊರೆ ಆಗ್ಬೇಕೇನಪ್ಪ ಅಂದ್ರ ಯಾಕಂದ್ರ ಎರಿ ಒಳಗ ಬಿಳಿಜೋಳ ನೋಡಿ ಎಷ್ಟು ಚಂದ ಬರ್ತದಂದ್ರ ಏನು ಮಣ್ಣಿನೊಳಗೆ ನೀನು ಒಂದು ಮಾಡೋ ಕೆಲಸ ಅಂದರೆ ಸೆಗಣಿ ಗೊಬ್ಬರ ಹಾಕಬೇಕು. ಎಲ್ಲಿ ಸೆಗಣಿ ಗೊಬ್ಬರ ಹುಡುಕೋದಂತೇನೆ ಅಂದ್ರೆ ಭೂಮಿ ಫಲವತ್ತತೆ ಆಕತೆ ಅಂತ. ಸೆಗಣಿ ಗೊಬ್ಬರ ಎಲ್ಲಿ ಹುಡುಕೋದಂತೇನೆ ಈಗ? ಏ ಹಂಗೇನಿಲ್ಲ, ನಮ್ಮ ಪ್ರಕಾಶ್ ಇದ್ದಾರಲ್ಲ ಅವ ಏನು ಮಾಡ್ತಾನೆ ಮನೆಯಾಗ ಆಕಳ ಸಾಕ್ಯಾನ, ಎತ್ತು ಇಟ್ಕೊಂಡವ ನೀ ನೋಡು ಎತ್ತು ಮಾರ್ಬಿಟ್ಟಿದೆ. ಆದ್ರೂ ತಿಪ್ಪಿ ಅಂತ ಮಾಡೇವಲ್ಲ ಎಲ್ಲ ಅಲ್ಲಿ ಸ್ವಲ್ಪ ಇದಾಗೈತಿ ಮಾಡಿ ಖರೆ. ಆ ತಿಪ್ಪಿ ನಿಂದು ತುಂಬೆ ಇಲ್ಲ ಅವಂದ ಎಷ್ಟು ತುಂಬೈತ್ ನೋಡು ಅಂದ್ರೆ ಎಲ್ಲಿ ಈಗ ಎತ್ತೆಲ್ಲ ಮಾರ್ಬಿಟ್ಟಿದೆ. ಹೌದು, ಆಕಳನು ಬೇಡ ಅಂತ ಹೇಳಿ ಅಂದ್ರೆ ಈಗ ರೈತರ ಬದುಕು ಹಸನ ಆಗ್ಬೇಕು ಅಂದ್ರೆ ನಾವು ಡಬಲ್ಗಿಂದ ಇನ್ಕಮ್ ಅಂತೀವಿ, ನಮ್ಮ ಇಳುವರಿ ಜಾಸ್ತಿ ಆಗ್ಬೇಕು, ಆದ್ರೆ ಖರ್ಚು ಕಡಿಮೆ ಆಗ್ಬೇಕಲ್ಲ. ಈಗ ನೋಡು ಒಂದು ತಿಪ್ಪಿ ಗೊಬ್ಬರ ನಿಂಗೆ ಸಿಗ್ಬೇಕು ಅಂದ್ರೆ ಹೊರಗಿಂದು ಬಹಳ ದುಬಾರಿ. ನಿಂದ ತಿಪ್ಪಿತ್ತಂದ್ರೆ ನೋಡು ಮೊದಲು ತಿಪ್ಪಿ ಇದ್ದದನ್ನ ನೀನು ಮುಚ್ಚಬೇಕಾತ. ಯಾಕೆ ಕಾರಣ ಗೊತ್ತಾನೆ, ಎತ್ತ ಮರೀದಿ ಆಕಳಿಲ್ಲ, ಎಮ್ಮೆ ಆಕಳ ಅಂದ್ರೆ ಮನೆಯೊಳಗೆ ಹೈನಿಲ್ಲ, ಹೈನಿಲ್ಲ ಅಂದ್ಕೊಳ್ಳೇನ ಮಾಡೋರಿಲ್ಲ ಅಂತ ನಿನ್ ತಪ್ಪೇನಲ್ಲ, ಆದ್ರೆ ಯಾಕೆ ಮಾಡಬಾರ್ದು? ಹೌದಲ್ಲ, ನಾನು ನೋಡಿ ನಮ್ಮ ಮನೆಯೊಳಗೆ ಎಷ್ಟೇ ಸಮಸ್ಯೆ ಇದ್ರು ಕೂಡ ಟ್ರ್ಯಾಕ್ಟರ್ ಅದಾವ ಎಲ್ಲ ಅದಾವ, ಆದ್ರೆ ಆಕಳ ಎತ್ತು ಇರಬೇಕು ಅಂತ. ನೀ ಹೇಳೋದು ಬರೋಬ್ಬರಿ ಐತಿ ನೋಡಪ್ಪ, ಯಾಕಂದ್ರೆ ಅವು ಎತ್ತಿದ್ರೆ ಅದ್ರದ್ದು ಮನೆ ಲಕ್ಷಣನೇ ಬೇರೆ. ಮನೆಯಾಗ ಎತ್ತು ಹಸು ಎಮ್ಮೆ ಕರ ಇದ್ರೆ ಹೈನುಗಾರಿಕೆನೂ ಮಾಡ್ಬೋದು ಅದಕ್ಕೆ, ಆದ್ರೆ ಇವನ್ನೆಲ್ಲ ಮಾರಿ ತಪ್ಪು ಮಾಡಿದೆ ಅಂತ ಅನ್ಸಾಗತ್ತೈತಿ ನೋಡಿ. ನನಗೆ ನೋಡು ಭಾಳ ಖುಷಿ ಆಗಿದೆ. ಹೆಂಗೆ ಗೊತ್ತಾನ ಕುಮಾರ, ಈಗ ದಂದಕ್ಕಿ ಎತ್ತಿನ ಮನೆ ಇದಾವಲ್ಲ, ಆಮೇಲೆ ಅವನ್ನೆಲ್ಲ ಸ್ವಚ್ಛ ಮಾಡಿ ಅವುಗಳು ಯಾವಾಗಲೂ ಆರೋಗ್ಯವಾಗಿ ನಡ್ನಳಸ ಇದ್ರೆ ನನಗೆ ಅದಷ್ಟ ಆನಂದ. ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವ್ರು ಬಂದು ಅವ್ರ ಕಣ್ಣಲ್ಲೇ ನಾವು ಗೊತ್ತಾಗ್ತದೆ ನನ್ನ ಮೇಲೆ ಎಷ್ಟು ಪ್ರೇಮ ಇದೆ, ನನ್ನ ಹಸಿವಾದ್ರೆ ಹೆಂಗೆ ನನಗೆ ಗುರುತು ಹಿಡಿತೀನಿ ನೀನು ನನಗೆ ಧನ್ಯವಾದ ಅಂಥೇಳಿ ಅವು ನಮ್ಮ ಮಾತಿನ ಮೂಲಕ ಅಂದರೆ ಮಾತಾಡಕ್ಕೆ ಬರೋದಿಲ್ಲ ಅವಕ್ಕೆ ಆ ಒಂದು ಭಾವನೆಗಳ ಮೂಲಕ ಅವು ಹೇಳ್ತಾವೆ ನನಗೆ. ಈಗ ನೋಡು ನಮ್ಮ ಪಶು ವೈದ್ಯಕೀಯ ಇಲಾಖೆಯವರು ಹೇಳ್ತಾರೆ

ಪಂಚಾಕ್ಷರಿ ಮನುಪಮಾನ್ ಪಂಚಸೂತ್ರ ಕೃತೇ ಒಂದೇ ಪಂಚಾಚಾರನೇ ಜಗದ್ಗುರು. ಹೇ ಶಂಭೋ ಶ್ರೀ ಗುರುವೇ ಸರ್ವಲೋಕಾನಂ ವಿಸಜಯ ಭವರೋಗಿನಂ ಇದೆಯೇ ಸರ್ವವಿಧ್ಯಾನಂ ದಕ್ಷಣ ಮೂರ್ತಿಯೇ ನಮಃ. ಇನ್ನೊಂದು ಒಡಬು. ಎಂಟು ಗೇಣಿನ ದೇಹ ಪಗಲಿನಿಂದ ಹೊಲದಂತ ಈ ದೇಹಕ್ಕೆ ಎಷ್ಟು ಮೋಹ ವೀರ, ಈ ತೊಗಿಲಿನೊಳಗೆ ಎಂತ ದಿಗಿಲು, ಹತ್ತು ವರ್ಷಕ್ಕೆ ಹಕ್ಕಿ, 20 ವರ್ಷಕ್ಕೆ ನಕ್ಕೆ.